ಈ ನಮ್ಮ ಕೃಷಿ ಹೊಂಡದ ಯಶೋಗಾಥೆಗಳನ್ನು ನೋಡಿದ್ರೆ ಮೈಜು ಮನಸ್ಸು ಅದ್ಭುತ ಸಾಧನೆ ರೈತರು. ಅದು ನಿಜವಾಗಿ ನಮಗೆ ತಕ್ಕ ಮಟ್ಟಿಗೆ ಸಮಾಧಾನ ನೀಡುತ್ತೆ. ಬಹಳ ವಿಸ್ತೃತ ಚರ್ಚೆ ಮಾಡಿದ್ವಿ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ. ನೀವು ಅಂದ್ರೆ ನೀವು ಒಂಥರ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಮಾಡೋ ಕೆಲಸದ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನೀವೊಂದು ಏನೋ ಒಂದು ಕಾದಂಬರಿ ಬರೆಯುವ ವಸ್ತು ತಮ್ಮ ಕಡೆ ಇದೆ ನಿಜವಾಗಿ ಅಂದ್ರೆ ಇವರ ಎನ್ಸೈಕ್ಲೋಪೀಡಿಯ ಆ ದೃಷ್ಟಿ ಇದೆ. ಇವತ್ತು ಸಂಕ್ಷಿಪ್ತವಾಗಿ ಈ ನೆಲ ನಿರ್ವಹಣೆ ಮಾಡೋ ದೃಷ್ಟಿಯೊಳಗೆ, ಯಾಕಂದ್ರೆ ನಮ್ಮ ರೈತರ ಜೀವಾಳ ಅಂದ್ರೆ ಮಣ್ಣು, ಭೂಮಿ. ಮಣ್ಣಿನಲ್ಲಿ ಒಂದು ಜೀವ ಇದ್ರೆ ಮಾತ್ರ ರೈತನ ಮುಖದಲ್ಲಿ ಜೀವ ಹಂಗೆ. ಯಾಕಂದ್ರೆ ಇವತ್ತು ಸಾವಯವ ಕೃಷಿ ಪದ್ಧತಿ ವಾಪಸ್ ಬರ್ತಾ ಇದೆ ನಿಧಾನವಾಗಿ, ಜನ ಒಂದು ಮಣ್ಣಿನ ಒಂದು ಗುಣಲಕ್ಷಣ. ಸಾವಯವ ಕೃಷಿ ಅಥವಾ ಸಮಗ್ರ ಕೃಷಿಯಲ್ಲಿ ಒಂದು ಬಹಳ ಅದ್ಭುತವಾದ ಇರುವಂತಹ ಅಂಶ ನಾನು ಇಲ್ಲಿ ತಿಳಿಸಲೇಬೇಕು. ನಾನು ಮೂಲತಃ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಅಥವಾ ಶಿಕ್ಷಕ ವಿದ್ಯಾರ್ಥಿ. ನನಗೇನಂದ್ರೆ ಒಟ್ಟಾರೆ ರೈತನ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಸರ್, ಕೃಷಿ ಕುಟುಂಬದ ವೆಚ್ಚ ಕಡಿಮೆ ಆಗುತ್ತೆ. ಬಟ್ ಇವತ್ತಿನ ವ್ಯಾಪಾರೀಕರಣವಾದಂತಹ ಕೃಷಿ ವ್ಯವಸ್ಥೆಯಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಅದನ್ನು ನಾವು ಮರುಸ್ಥಾಪನೆ ಮಾಡಿದ್ದು ಏನಾರೆ ಆದರೆ ರೈತರನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ಈಗ ಕೆಲವು ವರ್ಷಗಳ ಹಿಂದೆ ನಾವು ಸಾವಿರಾರು ರೈತರ ಆತ್ಮಹತ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗೇನು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ಬಟ್ ಇನ್ನೂ ಅದನ್ನು ಕಡಿಮೆ ಮಾಡಿ ರೈತ ಕುಟುಂಬ ನೋಡಿ, ಇಲ್ಲೊಂದು ಭಾಳ ವಿಚಿತ್ರ ವಿಷಯ. ಕೃಷಿ ಉದ್ದಿಮೆ ಬೆಳೀತಾ ಇದೆ, ಕೃಷಿ ಕುಟುಂಬ ಕ್ಷೀಣಿಸ್ತಾ ಇದೆ. ಇದಾಗಬಾರ್ದು, ಇದು ಒಳ್ಳೇದಲ್ಲ. ಕೃಷಿ ಉದ್ದಿಮೆ ಬೆಳೀಲಿ, ಕೃಷಿ ಉದ್ದಿಮೆ ಜೊತೆಗೆ ಕೃಷಿ ಕುಟುಂಬ ಅಲ್ಲ, ಕೃಷಿಕನ ಕುಟುಂಬ ಅದು ಉದ್ಧಾರ ಆಗಬೇಕು. ಅದು ಯಾವಾಗ ಸಾಧ್ಯ ಅಂದ್ರೆ ಆದಾಯ ಹೆಚ್ಚಾಗಬೇಕು, ವೆಚ್ಚ ಖರ್ಚು ಕಡಿಮೆ ಆಗಬೇಕು. ಅದು ಸಾವಯವ ಕೃಷಿ ಸಮಗ್ರ ಕೃಷಿ ಪದ್ಧತಿಯಿಂದ ಸಾಧ್ಯ ಇದೆ. ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಹೌದು, ಅಂದ್ರೆ ರೀಸೈಕಲ್ ಆಗಬೇಕು ಅಂದ್ರೆ ನಮ್ಮ ಮಣ್ಣಿನ ಸಂರಕ್ಷಣೆ ಆಯ್ತು, ನಮ್ಮ ಪ್ರತಿಯೊಂದು ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ತಾವು ಹೇಳಿದಂಗೆ ಈ ಒಂದು ನೈಸರ್ಗಿಕ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಹೊರಗಿನದಕ್ಕೆ ನಾವು ಬಿಡೋ ಅವಶ್ಯಕತೆನೆ ಇಲ್ಲ. ನಮ್ಮ ಹೊರದಲ್ಲೇ ಎಲ್ಲ ಸಿಗುತ್ತೆ. ಈಗ ನಿಧಾನವಾಗಿ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ನಾವೇ ಗೊಬ್ಬರವನ್ನು ತಯಾರು ಮಾಡುವಂಥದ್ದು, ನಾವೇ ಜೀವ ರಸವನ್ನು ತಯಾರು ಮಾಡುವಂಥದ್ದು ಎಲ್ಲ ರೈತರು ಮಾಡ್ತಾ ಇದ್ದಾರೆ. ಪಾರಂಪರಿಕವಾದಂತಹ ಸ್ವಾವಲಂಬನೆಯನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಆ ಒಂದು ಮಣ್ಣಿನ ಗುಣಮಟ್ಟ ರೈತರು ಪರಾವಲಂಬಿ ಆಗ್ತದೆ ಸರ್. ಆ ಮಂದು ಮಣ್ಣಿನ ಗುಣಮಟ್ಟ ಸಾವಯವ ಕೃಷಿ ಪದ್ಧತಿಯಲ್ಲಿ ಏನಿದೆಯಲ್ಲ, ಉತ್ಪಾದನೆ ವೆಚ್ಚ ಕಡಿಮೆಯಾಗಿ ಸ್ವಾವಲಂಬಿ ರೈತ ಏನಿದಾರಲ್ಲ, ಆ ಒಂದು ಮಣ್ಣಿನ ಗುಣಮಟ್ಟ ಹೇಗಿರುತ್ತೆ? ಇವತ್ತೇನು ನಾನು ಆಗ್ಲೇ ಹೇಳಿದೆ, ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಒಂದು ಆರ್ಥಿಕ ಪ್ರಗತಿ ಅಥವಾ ಡೆವಲಪ್ಮೆಂಟಲ್ ಅಭಿವೃದ್ಧಿ ಪಥದ ಒಂದು ಪಾರ್ಟ್. ಅದು ಎಷ್ಟು ಸಾಧ್ಯತೋ ಅಷ್ಟು ಮಣ್ಣಿನಿಂದ ನಾವು ಹೀರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅರಣ್ಯದಿಂದ ಹೀರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ನೀರು ಜಲಮೂಲಗಳನ್ನು ಹೀರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ವಾಪಸ್ ಏನು ಕೊಟ್ಟೆವು, ಮರುಪೂರ್ಣ ಏನು ಮಾಡಿದೆ ಅನ್ನೋ ಪ್ರಶ್ನೆಯೂ ಉದ್ಭವ ಆಗ್ತಾ ಇಲ್ಲ. ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ಆಸ್ ಮಚ್ ಆಸ್ ಪಾಸಿಬಲ್ ಫ್ರಮ್ ದ ಅರ್ತ್, ಫ್ರಮ್ ದ ಫಾರೆಸ್ಟ್ ಅಂಡ್ ಫ್ರಮ್ ವಾಟರ್ ಬಾಡೀಸ್. ಅದ್ರ ಬದಲಿಗೆ ನಾವು ಮಣ್ಣು ನಮಗೆ ಏನು ಕೊಡ್ತದೆ, ಅದಕ್ಕೆ ನಮಗೆ ಕೊಡ್ಲಿಕ್ಕೆ ನಾವೇನು ಮಣ್ಣಿಗೆ ಅನುಕೂಲ ಮಾಡಿಕೊಡ್ಬೇಕು, ಅಲ್ಲಿ ಭೂಮಿಯ ಫಲವತ್ತತೆ ಮತ್ತು ಉತ್ಪಾದಕತೆ, ಫರ್ಟಿಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಎರಡನ್ನ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಅಥವಾ ಪೋಷಣೆ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳೇನಿದೆ, ಒಂದು ಫಿಸಿಕಲ್ ಸ್ಟ್ರಕ್ಚರ್ ಭೌತಿಕ ಗುಣಲಕ್ಷಣ, ಆಮೇಲೆ ಕೆಮಿಕಲ್ ಸ್ಟ್ರಕ್ಚರ್ ಬಯಾಲಜಿಕಲ್ ಸ್ಟ್ರಕ್ಚರ್, ಆ ಭೌತಿಕ ರಚನೆ ಏನಿದೆ, ರಾಸಾಯನಿಕ ಸ್ಟ್ರಕ್ಚರ್ ಏನಿದೆ ಮತ್ತು ಸಾವಯವ ಭಾಗ ಏನಿದೆ, ಇವನ್ನ ರೈತರು ಸುಮಾರು ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಸುಮಾರು ಜನ ಅರ್ಥ ಮಾಡ್ಕೊಂಡಿಲ್ಲ. ಅದು ಅರ್ಥ ಮಾಡ್ಕೊಂಡವರು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಇವು ಮೂರು, ಫಿಸಿಕಲ್ ಸ್ಟ್ರಕ್ಚರ್, ಕೆಮಿಕಲ್ ಸ್ಟ್ರಕ್ಚರ್, ಬಯಾಲಜಿಕಲ್ ಸ್ಟ್ರಕ್ಚರ್, ಒಂದು ಇಂಟಿಗ್ರೇಟೆಡ್ ಫಾರ್ಮಲ್ಲಿ ನಾವು ಉಳಿಸಿ ಬೆಳೆಸುವಂಥ ಕೆಲಸ ಮಾಡೋಕೆ ಸರ್. ಅದಕ್ಕೆ ಉಳಿಕೆಗಳ ಬಳಕೆ ಇರ್ಬೋದು, ಮಣ್ಣಿನ ಪರೀಕ್ಷೆ ಭಾಳ ಮಹತ್ವದ ವಿಷಯ. ಅಂದರೆ ಸಾಮಾನ್ಯವಾಗಿ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ಪಾಠಗಳಲ್ಲಿ ರೈತರು ಸಾಯಿಲ್ ಟೆಸ್ಟಿಂಗ್ ಮಣ್ಣಿನ ಪರೀಕ್ಷೆ ಮಾಡಬೇಕಂತ ಹೇಳ್ತಾರೆ. ಬಟ್ ನೀವು ಯಾವುದೇ ಒಂದು ಸರ್ವೆ ಮಾಡಿದ್ರೆ, ಸರ್ವೇಕ್ಷಣೆ ಮಾಡಿ ನೋಡಿದ್ರೆ ಸುಮಾರು ಭಾಳ ಅತ್ಯಂತ ಕನಿಷ್ಠ ಪ್ರಮಾಣದ ರೈತರು ಸಾಯಿಲ್ ಟೆಸ್ಟಿಂಗ್ ಮಣ್ಣಿನ ಪರೀಕ್ಷೆ ಮಾಡ್ತಾರೆ. ನೋಡಿ, ನಾವು ಈಗ ವಾಲ್ಮಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳು ನಮ್ಗೆ ಆದೇಶ ಮಾಡಿದರು, ನೀವು ವಾಲ್ಮಿಯಲ್ಲಿ ಒಂದು ಮಣ್ಣು ಪರೀಕ್ಷೆ ಲ್ಯಾಬೊರೇಟ್ರಿ ಪರೀಕ್ಷಾಲಯ ಪ್ರಾರಂಭ ಮಾಡಿದ್ರು. ನಾವು ಸದೈವಶಾತ್ ನಾನು ಭಾಳ ಖುಷಿಯಿಂದ ಹೇಳಬಯಸ್ತಿದ್ದೀನಿ, ವಾಲ್ಮಿಯ ಸಾಯಿಲ್ ಆ್ಯಂಡ್ ವಾಟರ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿ. ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಅಚ್ಚುಕಟ್ಟು ಪ್ರದೇಶ ಕಮಾಂಡ್ ಏರಿಯಾ ರೈತರಿಗೆ ಅದು ಅನುಕೂಲ ಆಗುತ್ತೆ. ಕಡಿಮೆ ದರದಲ್ಲಿ, ಸ್ವಲ್ಪ ಬೇರೆ ಬೇರೆ ದರಗಳಿಗೆ ಕಡಿಮೆ ಇಟ್ಟು ರೈತರಲ್ಲಿ ಹೆಚ್ಚಿನ ಪ್ರಮಾಣದ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡೋ ಸಲುವಾಗಿ ನಾವು ಪ್ರಚೋದನೆ ಪ್ರೋತ್ಸಾಹ ಮಾಡ್ತೇವೆ. ಮಣ್ಣಿನ ಪರೀಕ್ಷೆ ಆಗಬೇಕು, ಯಾವ ರೀತಿ ನಮ್ಮ ಶರೀರದ ಆರೋಗ್ಯ ಬಗ್ಗೆ ಲಕ್ಷ್ಯ ಕೊಟ್ಟು ನಾವು ವೈದ್ಯರ ಹತ್ರ ಹೋಗಿ ಅದನ್ನು ಪರೀಕ್ಷೆ ಮಾಡಿಸಿ ಔಷಧ ಪಡೆದು ಔಷಧ ಯಾವಾಗ ನುಂಗ್ಲಪ್ಪ ಅಂತ ಒಂದು ಇದರಲ್ಲಿ ನಿರೀಕ್ಷೆಯಲ್ಲಿ ಇರ್ತೇವೆ. ಭೂಮಿ ಬಗ್ಗೆ ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ಅದನ್ನು ಪರೀಕ್ಷೆ ಮಾಡಿಸಿ ಅಂದರೆ ಡಯಾಗ್ನೋಸಿಸ್ ಮಾಡಿ ಅವರು ಕೃಷಿ ವಿಜ್ಞಾನಿಗಳು ಅಥವಾ ತಜ್ಞರು ಏನು ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಏನು ಕೊಡಬೇಕು, ಅದು ನೈಟ್ರೋಜನ್ ಇರ್ಬೋದು ಅಥವಾ ಜಿಂಕ್, ಮಾಲಿಬ್ಡಿನಮ್, ಮ್ಯಾಂಗನೀಸ್ ಏನೇನು ಪೋಷಕಾಂಶ, ಒಟ್ಟಾರೆ ಸಮತೋಲನ ಒಂದು ಪೋಷಣೆ ಏನಿದೆ ಅದು ಆಗುವಂಥದ್ದು ಮಾಡಿದಾಗ ಮಾತ್ರ ನಮ್ಮ ನಿರೀಕ್ಷಿತ ಮಟ್ಟದ ಇಳುವರಿ ಬರಲಿಕ್ಕೆ ಸಾಧ್ಯ ಇದೆ ಸರ್. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ತುಂಬ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ತಮ್ಮ ಒಂದು ಶ್ರೀಮಂತ ಅನುಭವದ ಹಿನ್ನೆಲೆಯೊಳಗೆ ಇವತ್ತಿನ ರೈತರ ಸ್ಥಿತಿಗತಿಗಳ ಬಗ್ಗೆ, ಆಮೇಲೆ ಜಾಗತೀಕರಣದ ಪ್ರಭಾವ ಹೇಗೆ ಒಂದು ಪ್ರಭಾವಳಿಯಾಗಿ ರೈತರ ಬದುಕನ್ನು ಬದಲಾವಣೆ ತಂತು,